ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಆತ್ಮೀಯ ರೈತ ಬಂಧುಗಳಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಮೇಘ ಸಂದೇಶ ಸರಣಿಯ ಮತ್ತೊಂದು ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಕಳೆದ ವಾರಗಳಲ್ಲಿ ನಾವು ನೋಡಿದ್ವಿ ಮಳೆಯ ಆಟಾಟೋಪ, ಆರ್ಭಟ ವಾಯವ್ಯ ಭಾರತದೊಳಗ, ಉತ್ತರ ಭಾರತದೊಳಗ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿಸಿ ಬಿಟ್ಟಿತು. ನದಿಗಳಲ್ಲಿ ಪ್ರವಾಹ ಉಂಟಾದವು, ಭೂಕುಸಿತಗಳು ಉಂಟಾದವು, ಗುಡ್ಡ ಬೆಟ್ಟಗಳು ಕುಸಿದು ಹೋದವು, ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಯಿತು, ಆಸ್ತಿ ಪಾಸ್ತಿ ನಷ್ಟ ಆದವು, ಮತ್ತು ಸಾವು ನೋವುಗಳು ಉಂಟಾದವು. ಮಳೆಯಿಂದಾಗಿ ಅನೇಕ ಕಡೆಗಳಲ್ಲಿ ನಾವು ಈ ಒಂದು ವಿಕೋಪವನ್ನ ನೋಡ್ತಾ ಇದ್ದೀವಿ. ಆದ್ರೆ ನಮ್ಮ ಭಾಗದೊಳಗ ಏನಾಯ್ತು ಅಂತಂದ್ರೆ, ನಾವು ನಿರೀಕ್ಷೆ ಮಾಡಿದಂತ ಒಂದು ವಾತಾವರಣ ನಮಗ ಸಿಕ್ಕಿದ್ದು ಒಳ್ಳೇದೇ ಅಂತ ಹೇಳಿ ಹೇಳ್ಬಹುದು. ಯಾಕಂದ್ರೆ ಸಾಕಷ್ಟು ಜನ ತಾವೆಲ್ಲ ಹೊರಪಿಗಾಗಿ ಕಾಯ್ತಾ ಇದ್ರಿ, ಬಿಸಿಲಿಗಾಗಿ ಕಾಯ್ತಾ ಇದ್ದೀರಿ. ಅಂಥದ್ದೇ ಒಂದು ವಾತಾವರಣದ ಬಗ್ಗೆ ಕೂಡ ನಾವು ತಮಗ ಒಂದು ಮುನ್ಸೂಚನೆಯನ್ನ ನೀಡಿದ್ವಿ. ಅದೇ ರೀತಿಯಾದಂತಹ ಒಂದು ವಾತಾವರಣ ನಮ್ಮ ಭಾಗದ ಜಿಲ್ಲೆಗಳಲ್ಲಿ ಇದ್ದುದರಿಂದಾಗಿ ತಾವು ತಮ್ಮ ಕೆಲಸಗಳನ್ನ ಅಬಾಧಿತವಾಗಿ ಮುಂದುವರೆಸಿಕೊಂಡು ಹೋಗುವುದಕ್ಕ ಸಾಧ್ಯ ಆಯಿತು. ಮಳೆಯ ಪ್ರಮಾಣ ಬಹಳಷ್ಟು ಅಲ್ಪ ಇರುತ್ತದ, ಮತ್ತ ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳು ಮತ್ತ ಮಿಶ್ರ ವಾತಾವರಣ ಇತ್ತು ಅನ್ನೋದ್ರ ಬಗ್ಗೆ ತಾವು ಸಮಾಧಾನ ಕೂಡ ವ್ಯಕ್ತ ಮಾಡಿದ್ರಿ. ಅಂಥದೇ ಒಂದು ವಾತಾವರಣ ಬೇಕಾಗಿತ್ತು, ಹಿಂಗಾಗಿ ತಮಗ ಏನು ಅಡಚಣೆ ಆಗಿಲ್ಲ ಅಂತ ಹೇಳಿ ನಾವು ಭಾವಿಸ್ತೀವಿ. ಆದರೂ ಕೂಡ ಎಲ್ಲೆಲ್ಲಿ ಮಳೆ ಹೆಚ್ಚಾಗಿದೆ ಅಂತಹ ಪ್ರದೇಶಗಳಲ್ಲಿ ಬೆಳೆ ಹಾನಿಯಾಗಿರುವುದು ಸ್ವಲ್ಪ ಬೇಸರಕ್ಕೆ ಕಾರಣ ಆಗಿರುವಂತಹದ್ದು. ಅನೇಕ ಕಡೆಗಳಲ್ಲಿ ಇಂತಹ ತೊಂದರೆಗಳನ್ನ ನಾವು ನೋಡ್ತಾ ಇದ್ದೀವಿ. ಅದರಿಂದಾಗಿ ಬೆಳೆಗಳಲ್ಲಿ ರೋಗ ರುಜಿನಗಳ ಕಾಟ ಕೂಡ ಇರುವುದನ್ನ ನಮ್ಮ ವಿಜ್ಞಾನಿಗಳು ಕೂಡ ಗಮನಿಸಿದ್ದಾರೆ. ಆದ್ಮೇಲೆ ನಮ್ಮ ರೈತರು ಕೆಲವರು ಏನ್ ಹೇಳಿದ್ದಾರೆ ಅನ್ನೋದನ್ನ ಅವರ ಧ್ವನಿಯನ್ನು ಕೇಳಿ ನಾವು ಮತ್ತೆ ಮುಂದುವರಿಯೋಣಂತ. ನಮಸ್ಕಾರ ಸರ್, ನಾವು ಗುಲ್ಬರ್ಗಾ ಜಿಲ್ಲೆ ಚಿಂಚೋಳಿ ತಾಲೂಕಿನ ಕೊಳ್ಳೂರು ಮಲ್ಲಿಕಾರ್ಜುನ ಸುಲಪಟ್ಟು ಮಾತಾಡ್ತೇನೆ ಸರ್. ಸರ್, ಹೋದ ವಾರದ ಕಾರ್ಯಕ್ರಮ ಗ್ರೂಪಿನಾಗ ಹಾಕಿದ್ರಿ ಸರ್, ಈ ವಾರ ಕ್ಲಿಯರ್ ಅಂತ ಹೇಳಿದ್ರಿ ಸರ್, ಸುಮ್ಮನೆ ಅಲ್ಲೇ ಅಲ್ಲಿ ಸಾಧನ ಮಳೆ ಅಂತ ಹೇಳಿದ್ರಿ ಸರ್. ಅದೇ ಪ್ರಕಾರ ನಮ್ಮಲ್ಲಿ ಅಂತ ಏನ್ ಮಳೆ ಬಂದಿಲ್ಲ, ಸುಮಾರು ಎರಡೆರಡು ಹನಿ ಕಡ್ದದ ಸರ್ ವಾರದಾಗ ಕಡೆ ಕಡೆ. ಅದ್ರೊಳಗ ಮಂಗಳವಾರ ಹೇಳಿದ್ರಿ ಸರ್ 65-85% ಹೇಳಿದ್ರಿ ಸಾಧನ ಮಳೆ ಅಲ್ಲಿ ಅಂತ ಕಸಿ ಸರ್. ಒಂದ್ 10 ಮಿನಿಟ್ ಮಳೆ ಬಿದ್ದ ನೋಡ್ರಿ ಸರ್ ಇವತ್ತು ಜಸ್ಟ್ ಈಗ 5:10 ಆಗಿದ್ರ ಸರ್, 5 ಗಂಟೆ ಬಂದ ಸರ್, ಒಂದ್ 10 ಮಿನಿಟ್ ಮಳೆ ಬಿದ್ದ ಸರ್. ಅದನ್ನ ಕಾಲ್ ಮಾಡಿದ್ರ ಸರ್, ನಾಳೆ ದಿನದಲ್ಲಿ ಮಳೆ ಬರುವಂತ ಲಕ್ಷಣ ಕಾಣತ್ತವ್ರಿ ಸರ್, ಒಂದು 4-5 ದಿನ ಮಳೆ ಬರ್ಬೋದ್ರಿ ಸರ್. ವೆದರ್ ರಿಪೋರ್ಟ್ ಎಲ್ಲ ತೋರಿಸ್ಬಾರ್ದ ಸರ್, ಇವತ್ತು ನೀವು ಪ್ರೋಗ್ರಾಮ್ ಏನು ಹಾಕೊಡ್ತಿರೋರಿ ಸರ್, ಅದ್ರ ಮ್ಯಾಗ ನಮ್ಗೆ ಲೆಕ್ಕ ಇರ್ತದ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಆತ್ಮೀಯರೆ, ಈಗ ನಾವು ಮುಂದಿನ ವಾರದ ವಿಷಯವನ್ನ ತಗೊಂಡಾಗ ಸ್ವಲ್ಪ ಬದಲಾವಣೆ ಆಗುವಂತಹ ಸಾಧ್ಯತೆಗಳನ್ನ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಮುಂದಿನ ಒಂದು ತಯಾರಿಯನ್ನ ಕೂಡ ನಾವು ಈ ಸಮಯದೊಳಗ ಯೋಜನೆ ಮಾಡಿಕೊಳ್ಬೇಕಾಗ್ತದ. ನಾವು ವಿಸ್ತಾರವಾಗಿ ನಿಮಗೆ ಹೇಳೋದಕ್ಕಿಂತ ಮೊದಲು ಇನ್ನು ಮುಖ್ಯವಾದಂತಹ ಒಂದು ವಿಚಾರ ಏನಪ್ಪಾ ಅಂತಂದ್ರೆ, ನಮ್ಮ ರೈತರಿಗೆ ಜ್ಞಾನ ಸಿಗುವಂತಹ ಒಂದು ಕೆಲಸ ಈಗ ಆಗ್ತಾ ಇದೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆವರಣದೊಳಗ September 13-16 ತನಕ ಕೃಷಿ ಮೇಳವನ್ನ ಆಯೋಜನೆ ಮಾಡಲಾಗಿದೆ. ಈ ಕೃಷಿ ಮೇಳದೊಳಗ ತಾವೆಲ್ಲರೂ ಭಾಗವಹಿಸಬೇಕು. ಭಾಗವಹಿಸಿ ಅಲ್ಲಿಯ ಜ್ಞಾನವನ್ನ ಪಡ್ಕೊಂಡು ಹೊಸ ಹೊಸ ಪರಿಕರಗಳನ್ನ, ಹೊಸ ಹೊಸ ಯೋಜನೆಗಳ ಜೊತೆಗೆ ತಮ್ಮ ಕೃಷಿಯನ್ನ ಸಬಲವನ್ನಾಗಿ ಮಾಡಿಕೊಳ್ಬೇಕು. ಮತ್ತ ಯಾವಾಗ ನಮ್ಮಲ್ಲಿ ಜ್ಞಾನ ಹೆಚ್ಚಾಗ್ತದ, ಆವಾಗ ನಮಗ ಒಂದು ಆತ್ಮವಿಶ್ವಾಸ ನಮ್ಮಲ್ಲಿ ಮೂಡ್ತದ. ಅಂತ ಒಂದು ಆತ್ಮವಿಶ್ವಾಸದಿಂದ ನಾವು ಮುಂದುವರಿಯೋದಕ್ಕ ಸಾಧ್ಯ. ಅದಕ್ಕ ತಾವು ಈ ಒಂದು ಕೃಷಿ ಮೇಳದೊಳಗ ಸಪರಿವಾರ ಭೇಟಿ ಕೊಟ್ಟು ಅಲ್ಲಿ ಪ್ರತಿಯೊಂದನ್ನು ಕೂಡ ಅಂದ್ರೆ ನಮಗೆ ಏನ್ ಬೇಕು ಅದರ ಬಗ್ಗೆ ಆದರೂ ಸಹಿತ ನಾವು ಕಾಳಜಿ ವಹಿಸಿ ಆ ಒಂದು ವಿಚಾರವನ್ನ ಪಡ್ಕೊಂಡಿವಿ ಅಂತಂದ್ರೆ ನಮ್ಮ ಕೃಷಿಗೂ ಕೂಡ ಅನುಕೂಲ ಆಗ್ತದ. ಅದನ್ನ ತಾವು ತಮ್ಮ ಸ್ನೇಹಿತ ರೈತರಿಗೂ ಕೂಡ ವರ್ಗಾವಣೆ ಮಾಡಿ ಅವರು ಕೂಡ ಮುಂದುವರಿಯುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗ್ತದ. ಅದಕ್ಕಾಗಿ ಈ ಕೃಷಿ ಮೇಳದೊಳಗ ತಾವು ಭಾಗವಹಿಸ್ತೀರಿ ಅಂತ ಹೇಳಿ ನಾವು ಭಾವಿಸ್ತೀವಿ. ಈ ಕೃಷಿ ಮೇಳದ ಬಗ್ಗೆ ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರುವಂತಹ ಡಾಕ್ಟರ್ PL ಪಾಟೀಲ್ ಅವರು ಸಂದೇಶ ನೀಡ್ತಾ ಇದ್ದಾರೆ. ಆ ಸಂದೇಶವನ್ನ ತಾವು ಇನ್ನೊಂದ್ಸಲ ಕೇಳ್ರಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ಎಲ್ಲ ಅನ್ನದಾತರಿಗೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಕುಲಪತಿಯಾದ ಡಾಕ್ಟರ್ PL ಪಾಟೀಲ್ ಅವರ ನಮಸ್ಕಾರಗಳು. ರೈತ ಬಾಂಧವರೇ, ತಮಗೆಲ್ಲ ತಿಳಿದಂತೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ರೈತರ ವಿಶ್ವವಿದ್ಯಾಲಯ ಎಂದು ಪ್ರಖ್ಯಾತಿ ಪಡೆದಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ರೈತರ ಜಾತ್ರೆ ಎಂದೇ ಪ್ರಸಿದ್ಧವಾದ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮೇಳವು

ವಾಯುಭಾರ ಕುಸಿತವಾಗಿ ಪ್ರವಾಹ ಸೃಷ್ಟಿಯಾಗುವಂತಹ ಸನ್ನಿವೇಶಗಳು ಅದಾವ ಅನ್ನುವಂತಹ ಮಾತನ್ನ ತಾವು ಹುಬ್ಬಿ ಮಳೆಯ ಸಂದರ್ಭದೊಳಗೆ ಕೇಳಿದ್ರಿ. ಅದನ್ನ ತಾವು ಗಮನಿಸಬೇಕು. ಈಗಾಗಲೇ ನಾವು ಇದನ್ನ ಅನುಭವಿಸಿದ್ದೀವಿ. ಬಹುತೇಕ ವಾಯುವ್ಯ ಭಾರತ ಇರಬಹುದು, ಉತ್ತರ ಭಾರತ ಇರಬಹುದು, ನದಿಗಳಲ್ಲಿ ಪ್ರವಾಹ ಬಂತು, ಸಾವು ನೋವುಗಳು ಸಂಭವಿಸಿದವು. ಪಂಜಾಬ್ ಇರಬಹುದು, ಹರಿಯಾಣ ಇರಬಹುದು, ಕಾಶ್ಮೀರ ಇರಬಹುದು, ಆಮೇಲೆ ಹಿಮಾಚಲ ಪ್ರದೇಶಗಳಲ್ಲಿ ಕೆಲವು ಕಡೆ ನಾವು ನೋಡ್ತಾ ಇದ್ದೀವಿ ಈ ಒಂದು ಸನ್ನಿವೇಶ ನಿರ್ಮಾಣ ಆಗಿತ್ತು ಅನ್ನುವಂಥದ್ದು. ಈಗ ಉಳಿದಂತಹ ದಿನಗಳು ಹುಬ್ಬಿ ಮಳೆ ಒಳಗ ಅಂತಂದ್ರೆ 11 ಮತ್ತು 12 ಈ ಎರಡು ದಿವಸ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇನ್ನ ಹೊಸ ನಕ್ಷತ್ರ ಈ ವಾರ ಹೊಡ್ತಾ ಇದೆ, ಉತ್ತರ ಮಳೆ ಅಥವಾ ಉತ್ತರಿ ಮಳೆ ಈ ನಕ್ಷತ್ರ ಹೊಡ್ತಾ ಇದೆ. ಸೆಪ್ಟೆಂಬರ್ 13 ಸೆಪ್ಟೆಂಬರ್ 27 ತನಕ ಉತ್ತರಿ ಮಳೆಯ ಅವಧಿ ಇರ್ತದ. ಈ ಸಲ ಉತ್ತರಿ ಮಳೆ ಮಧ್ಯಮ ಪ್ರಮಾಣದ ಮಳೆಯನ್ನ ಸುರಿಸ್ತದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ಅವಧಿಯೊಳಗ ಹಗುರದಿಂದ ಸಾಧಾರಣ ಮಳೆಯನ್ನ ನಾವು ನೋಡಬಹುದು ಅನ್ನುವಂತಹ ಮಾತದ. ವಾಯುವ್ಯ ಭಾರತದೊಳಗ 1 ಮತ್ತು 2 ಚರಣಗಳಲ್ಲಿ ಭರ್ಜರಿಯಾಗಿ ಮಳೆ ಸಂಭವ ಅದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ದಕ್ಷಿಣ ಭಾರತದೊಳಗ 3 ಮತ್ತು 4 ಚರಣಗಳಲ್ಲಿ ವಾಯುಭಾರ ಕುಸಿತ ಆಗಬಹುದು, ಅದರಿಂದಾಗಿ ಜಡಿ ಮಳೆ ಸಂಭವಿಸಬಹುದು ಅನ್ನುವಂತಹ ಮಾತು ಉತ್ತರ ಮಳೆಯ ಸಂದರ್ಭದೊಳಗ ಅದ. ಇನ್ನ ಮಳೆಯ ದಿನಾಂಕಗಳನ್ನ ನಾವು ನೋಡೋಣ. ಉತ್ತರಿ ಮಳೆ ದಿನಾಂಕ ಸೆಪ್ಟೆಂಬರ್ 14, 16, 17, 19, 20, 21, 22, 23, 25 ಈ ದಿನಗಳಂದು ಉತ್ತಮ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು ಅನ್ನುವಂತಹ ಒಂದು ಸೂಚನೆಯಾದ ದಿನಾಂಕಗಳನ್ನ ನಾವು ಇನ್ನೊಮ್ಮೆ ಗಮನಿಸೋಣ. ಸೆಪ್ಟೆಂಬರ್ 14, 16, 17, 19, 20, 21, 22, 23, 25 ಈ ದಿನಗಳಂದು ಉತ್ತಮ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆದ್ಮೇಲೆ ನಮ್ಮ ಮುಂದಿರುವಂತಹ ವಾರ ಅಂತಂದ್ರ ಬುಧವಾರ ಸೆಪ್ಟೆಂಬರ್ 10 ಬರುವ ಮಂಗಳವಾರ ಸೆಪ್ಟೆಂಬರ್ 16 ತನಕ ಇರುವಂತಹ ವಾರದ ಅವಧಿಯೊಳಗ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ಈಗಾಗಲೇ ನಾನು ಇದರ ಬಗ್ಗೆ ತಮಗ ಸೂಚನೆ ಕೊಟ್ಟುಬಿಟ್ಟಿದ್ದೇನೆ. ಈ ವಾರ ಏನದಲ್ಲ, ಸ್ವಲ್ಪ ಬದಲಾವಣೆ ಆಗುವಂತಹ ಒಂದು ವಾರ ಅಂತ ಹೇಳಿ ಹೇಳಬಹುದು. ಕಳೆದ ವಾರಗಳಲ್ಲಿ ನಾವು ಅಲ್ಪ ಪ್ರಮಾಣದ ಮಳೆಯನ್ನ ಮಿಶ್ರ ವಾತಾವರಣವನ್ನ ನೋಡಿದ್ವಿ. ಈ ವಾರ ಕೂಡ ಮಿಶ್ರ ವಾತಾವರಣ ಇರ್ತದ. ಮೋಡ ಕವಿದಂತಹ ವಾತಾವರಣ, ಮೋಡ ಮುಸುಕಿದಂತಹ ವಾತಾವರಣ, ಬಿಸಿಲಿನ ವಾತಾವರಣ ಎಲ್ಲ ಇರ್ತದ. ಏನಪ್ಪಾ ಅಂತಂದ್ರೆ ಮಳೆಯ ಪ್ರಮಾಣ ಈ ವಾರ ಹೆಚ್ಚಿಗೆ ಆಗುವುದದ ಅನ್ನುವಂತಹ ಒಂದು ವಿಚಾರ ತಮ್ಮ ಗಮನದೊಳಗಿರಲಿ. ಹಿಂಗಾಗಿ ನಾವು ಈ ವಾರದೊಳಗ ಎಲ್ಲಾ ದಿನಗಳಲ್ಲಿ ಮಳೆ ಪಡೆಯುವಂತಹ ಸಾಧ್ಯತೆಗಳು ಅದಾವ. ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನ ನಾವು ಈ ವಾರ ಮಾಡಬಹುದಾಗ್ಯದ. ಮತ್ತ ಅನೇಕ ಕಡೆಗಳಲ್ಲಿ ಒಳ್ಳೆಯ ಮಳೆಯನ್ನ ಕೂಡ ನಾವು ಪಡಿಬಹುದು. ಅದಕ್ಕಾಗಿ ತಾವು ಈ ಒಂದು ವಿಚಾರವನ್ನ ಗಮನಿಸಿ ಯೋಜನೆಗಳನ್ನ ಮಾಡಿಕೊಳ್ಬೇಕಾಗ್ತದ. ಈ ಮಳೆಗಳ ಜೊತೆಗೆ ಕೆಲವು ಕಡೆ ಗುಡುಗು ಮಿಂಚುಗಳು ಸಹಿತ ಕಾಣಿಸಿಕೊಳ್ಬಹುದು. ಕಳೆದ ವಾರ ನಾವು ಬಹಳ ಅಲ್ಪ ಪ್ರಮಾಣದ ಮಳೆಯನ್ನು ಹೇಳಿದ್ವಿ, ಆದ್ರೆ ಈ ಸಲ 3 ಜಿಲ್ಲೆಗಳಲ್ಲಿ ಸೆಂಚುರಿ ದಾಟತಾ ಇದೆ. ಆಮೇಲೆ ಕೆಲವು ಜಿಲ್ಲೆಗಳು ಸೆಂಚುರಿ ಸಮೀಪ ಅದಾವ. ಒಟ್ಟಾರೆಯಾಗಿ ಮಳೆಯ ಪ್ರಮಾಣ ಈ ಸಲ ಬಹಳ ಚಲೋ ಅದ ಅನ್ನುವಂತಹ ಒಂದು ವಿಚಾರ ಇಲ್ಲಿ ನಾವು ಗಮನಿಸಬೇಕು. ನಿಮಗ ಜಿಲ್ಲಾವಾರು ಮಳೆ ಪ್ರಮಾಣ ಎಷ್ಟಾಗ್ತದ ಅನ್ನೋದ್ರ ಬಗ್ಗೆ ಕೂಡ ನಾವು ಹೇಳ್ತಾ ಇದ್ದೀವಿ. ಅದರಿಂದ ತಮಗ ಅನುಕೂಲ ಆಗ್ಯದ ಅಂತ ಹೇಳಿ ತಾವೇನ್ ಹೇಳ್ತಾ ಇದ್ರಿ, ಅದು ಸಂತೋಷದ ವಿಷಯ. ಯಾಕಪ್ಪ ಅಂತಂದ್ರ ಮಳೆಯ ಪ್ರಮಾಣ ನಮಗ್ ಗೊತ್ತಾಯ್ತು ಅಂತಂದ್ರ ನಾವು ಯಾವ ರೀತಿ ತಯಾರಿ ಮಾಡಿಕೊಳ್ಬಹುದು ಅನ್ನೋದ್ರ ಬಗ್ಗೆ ಕೂಡ ನಾವು ವಿಚಾರ ಮಾಡಬಹುದಾಗ್ಯದ. ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು, ಯಾವತ್ತು ಹೆಚ್ಚು ಕಡಿಮೆ ಇದ್ದೇ ಇರ್ತದ. ಆದ್ರೆ ಪ್ರಮಾಣ 10 ಮಿಲಿಮೀಟರ್ ಅಂದ್ರೆ 10 ಮಿಲಿಮೀಟರ್ನೇ ಬೀಳ್ತದ ಅಂತ ಹೇಳಿ ಹೇಳಕ್ ಆಗಂಗಿಲ್ಲ. ಆದ್ರ ಆಸುಪಾಸಿನೊಳಗ ಅಂತ ಒಂದು ಘಟನೆಗಳು ಸಂಭವ ಅದಾವ ಅನ್ನುವಂಥದ್ದು. ಈಗ ಸವಿಸ್ತಾರವಾಗಿ ಜಿಲ್ಲಾವಾರು ಮಳೆ ಸಾಧ್ಯಾಸಾಧ್ಯತೆಗಳನ್ನ ಹೇಳಬೇಕು ಅಂತಂದುಕೊಂಡಾಗ ಕೂಡ ನಾವು ಇಲ್ಲಿ ಒಂದೆರಡು ಅಂಕಿ ಸಂಖ್ಯೆಗಳನ್ನು ಮಾತ್ರ ಕೊಡಬಹುದಾಗ್ಯದ. ನಮ್ಮ ಎಲ್ಲಾ ಜಿಲ್ಲೆಗಳಲ್ಲಿ ಬುಧವಾರ 10 ತಾರೀಕು ಮಳೆಯಾಗುವಂತಹ ಸಾಧ್ಯತೆಗಳು ಎಲ್ಲಾ ಜಿಲ್ಲೆಗಳಲ್ಲಿ 55-75% ಅದಾವ ಅನ್ನುವಂತಹ ವಿಚಾರವನ್ನು ತಿಳ್ಕೊಳ್ಬೇಕು. ಇನ್ನ 11 ತಾರೀಕಿನಿಂದ 16 ತಾರೀಕು ಗುರುವಾರದಿಂದ ಮಂಗಳವಾರ ತನಕ ಏನು 6 ದಿವಸಗಳದಾವ, ಈ 6 ದಿನಗಳಲ್ಲಿ ಮಳೆಯ ಸಾಧ್ಯತೆಗಳು 80-90% ಅಂತ ಹೇಳಿ. ಬುಧವಾರ ದಿವಸ ಸ್ವಲ್ಪ ಕಡಿಮೆ ಇದ್ರೂ ಕೂಡ ಅಲ್ಲಿ ಮಳೆಯ ಸಾಧ್ಯತೆಗಳು ಇದ್ದೇ ಅದಾವ, ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳದಾವ. ಆಮೇಲೆ ಗುರುವಾರ 11-16 ತನಕ ಕೂಡ ಒಳ್ಳೆ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದಾಗಿದೆ. ಚದುರಿದಂಗ ಮಳೆಯಾಗುವಂತಹ ಸಾಧ್ಯತೆಗಳು ಈ ಎಲ್ಲ ದಿನಗಳಲ್ಲಿ ಅದಾವ ಅನ್ನುವಂತಹ ಒಂದು ವಿಚಾರವನ್ನ ತಜ್ಞರು ಹೇಳ್ತಾ ಇದ್ದಾರೆ. ಇನ್ನ ಜಿಲ್ಲಾವಾರು ಮಳೆ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟಾಗ್ತದ ಅನ್ನೋದನ್ನ ನೋಡೋಣ. ಕಲಬುರಗಿ ಜಿಲ್ಲೆಯನ್ನ ನಾವು ಮೊದಲಿಗೆ ತಗೊಳ್ತಾ ಇದ್ದೀವಿ. ಈ ಸಲ ಕಲಬುರಗಿ ಜಿಲ್ಲೆ ಮಳೆಯ ಪ್ರಮಾಣದೊಳಗ ಮೊದಲೇ ನಂಬರ್ದೊಳಗದ 131.1 ಮಿಲಿಮೀಟರ್ನಷ್ಟು ಮಳೆ ಕಲಬುರಗಿ ಜಿಲ್ಲೆ ಒಳಗ ಈ ವಾರ ಆಗಬಹುದು. ಆಮೇಲೆ ಎರಡನೇ ಹೆಸರನ್ನ ನಾವು ಬೀದರ್ ಜಿಲ್ಲೆ ಸಾಮಾನ್ಯವಾಗಿ ತಗೊಂಡೇ ತಗೋತೀವಿ ಪ್ರತಿ ಕಾರ್ಯಕ್ರಮದೊಳಗ. ಈ ಸಲ ಬೀದರ್ ಜಿಲ್ಲೆ ಕೂಡ ಎರಡನೇ ನಂಬರ್ನೊಳಗ ಅದ ಅನ್ನುವಂತಹ ಒಂದು ವಿಚಾರ ಇಲ್ಲಿ ಗಮನಿಸಬೇಕು. 123.4 ಮಿಲಿಮೀಟರ್ನಷ್ಟು ಬೀದರ್ ಜಿಲ್ಲೆ ಒಳಗ ಮಳೆ ಈ ವಾರ ಆಗಬಹುದಾಗಿದೆ. ಇನ್ನು ಮೂರನೇ ನಂಬರ್ ಝೈರಾಬಾದ್ ತಾಲೂಕಿಂದು. ಝೈರಾಬಾದ್ ತಾಲೂಕಿನೊಳಗ 118.8 ಮಿಲಿಮೀಟರ್ನಷ್ಟು ಮಳೆ ಆಗಬಹುದಾಗಿದೆ. ರಾಯಚೂರು ಜಿಲ್ಲೆ ನಾಲ್ಕನೇ ನಂಬರ್ನೊಳಗ 97.9 ಮಿಲಿಮೀಟರ್ನಷ್ಟು, ಹೆಚ್ಚು ಕಡಿಮೆ ಸೆಂಚುರಿ ಸಮೀಪ ಈ ಮಳೆ ಪ್ರಮಾಣ ಅದ. ಐದನೇ ನಂಬರ್ ಯಾದಗಿರಿ ಜಿಲ್ಲೆಗೆ ಹೋಗ್ತದ, 88.2 ಮಿಲಿಮೀಟರ್ನಷ್ಟು ಯಾದಗಿರಿ ಜಿಲ್ಲೆ ಒಳಗ ಮಳೆ ಆಗಬಹುದು. ಆರನೇ ನಂಬರ್ 81.2 ಮಿಲಿಮೀಟರ್ನಷ್ಟು ಮಳೆ ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ ಆಗಬಹುದಾಗಿದೆ. ವಿಜಯಪುರ ಜಿಲ್ಲೆ ಒಳಗ 79.4 ಮಿಲಿಮೀಟರ್ನಷ್ಟು ಮಳೆ, ಇದು ಏಳನೇ ನಂಬರ್ ಬರ್ತದ. ಎಂಟನೇ ನಂಬರ್ ಬಾಗಲಕೋಟೆ ಜಿಲ್ಲೆಗೆ ಹೋಗ್ತಾ ಇದೆ, 73.2 ಮಿಲಿಮೀಟರ್ನಷ್ಟು ಮಳೆ ಬಾಗಲಕೋಟೆ ಜಿಲ್ಲೆ ಒಳಗ ಆಗಬಹುದು. ಒಂಬತ್ತನೇ ನಂಬರ್ 62.1 ಮಿಲಿಮೀಟರ್ ಜೊತೆಗೆ ಬಳ್ಳಾರಿ ಜಿಲ್ಲೆ ಅದ. ಆಮೇಲೆ ಕೊನೆಯ ಸ್ಥಾನ ಕೊಪ್ಪಳ ಜಿಲ್ಲೆಗೆ 61.5 ಮಿಲಿಮೀಟರ್ನಷ್ಟು ಮಳೆ ಕೊಪ್ಪಳ ಜಿಲ್ಲೆ ಒಳಗ ಈ ವಾರ ಆಗಬಹುದು. ಒಟ್ಟಾರೆಯಾಗಿ ನೋಡ್ರಿ ಏನಪ್ಪಾ ಅಂತಂದ್ರೆ ಮಳೆಯ ಪ್ರಮಾಣ ಬಹಳ ಚಲೋ ಅದ ಅನ್ನೋದು ಈ ಒಂದು ಅಂಕಿ ಸಂಖ್ಯೆಗಳಿಂದ ಗೊತ್ತಾಗ್ತಾ ಇದೆ. ಅಲ್ಲದೆ ನಾವು ಈ ಬಂಗಾಳ ಉಪಸಾಗರ ಆಗಿರಬಹುದು, ಅರಬ್ಬಿ ಸಮುದ್ರ ಆಗಿರಬಹುದು, ಆಮೇಲೆ ಭೂ ಮೇಲ್ಮೈ ಪ್ರದೇಶಗಳಾಗಿರಬಹುದು, ಇಂತಹ ಒಂದು ಪ್ರದೇಶಗಳಲ್ಲಿ ನಾವು ನೋಡಲಾಗಿ ಅನೇಕ ಕಡೆಗಳಲ್ಲಿ ಸುಳಿಗಾಳಿಗಳಿದ್ದಾವೆ, ವಾಯುಭಾರ ಕುಸಿತದ ಸಂದರ್ಭಗಳದಾವ. ಇಂತಹ ಒಂದು ಸನ್ನಿವೇಶಗಳು ಇರೋದ್ರಿಂದ ನಾವು ಈ ಸಮಯದೊಳಗ ಜಾಗೃತರಾಗಿ ಈ ಮಳೆ ಪ್ರಮಾಣ ಇರಬಹುದು, ಆಮೇಲೆ ಈ ಸೂಚನೆಗಳಿರಬಹುದು, ಇವುಗಳ ಪ್ರಕಾರವಾಗಿ ನಾವು ನಮ್ಮ ಕೃಷಿಯನ್ನ ಹೊಂದಾಣಿಕೆ ಮಾಡಿಕೊಳ್ಬೇಕಾಗ್ತದ. ಇದರೊಳಗ ಬದಲಾವಣೆಗಳು ಆಗಬಹುದು, ಅದನ್ನ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50 ಕೃಷಿ ರಂಗದೊಳಗ ನಿತ್ಯ ಮೇಘ ಸಂದೇಶವನ್ನ ಕೇಳೋದಕ್ಕೆ ತಾವು ಮರಿಬಾರದು. ಯಾರು ಇನ್ನೂ ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡಿಲ್ಲ ಅವರು ತಮ್ಮ ಮೊಬೈಲ್ನೊಳಗ ಇವುಗಳನ್ನ ಸ್ಥಾಪನೆ ಮಾಡಿಕೊಂಡು ಬಳಸುವುದರ ಕಡೆ ಗಮನ ಕೊಡಬೇಕು. ಇನ್ನೂ ಅನೇಕ ಆಪ್ಗಳದಾವ, ಆ ಆಪ್ಗಳನ್ನ ತಾವು ಬಳಸಿದ್ರಿ ಅಂತಂದ್ರೆ ತಮಗ ಅನುಕೂಲ ಆಗ್ತದ. ಆತ್ಮೀಯರೇ, ಒಂದು ವಿಚಾರವನ್ನ ನಾನು ತಮಗ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಈ ಸಲ ಬೆಂಗಳೂರು ವಿಶ್ವವಿದ್ಯಾಲಯದೊಳಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಅಂತಂದ್ರೆ ಕೃತಕ ಬುದ್ಧಿಮತ್ತೆ ಬಗ್ಗೆ ಪಾಠಗಳನ್ನ ಸೇರಿಸ್ತಾ ಇದ್ದಾರೆ ಅನ್ನುವಂತ ಒಂದು ಮಾತಿದೆ. ನಮ್ಮ ಕೃಷಿ ವಿದ್ಯಾರ್ಥಿಗಳು ಈಗ ಕೃತಕ ಬುದ್ಧಿಮತ್ತೆ ಕೃಷಿ ಒಳಗೆ ಯಾವ ರೀತಿ ಮುಂದಿನ ದಿನಗಳಲ್ಲಿ ಅನುಕೂಲಕ್ಕೆ ಒದಗಬಹುದು ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಅವರಿಗೆ ಅವಕಾಶಗಳನ್ನ ಕಲ್ಪಿಸಲಾಗ್ತಾ ಇದೆ. ಬಹುಶಃ ಬರುವ ದಿನಗಳಲ್ಲಿ ಎಲ್ಲಾ ಕೃಷಿ ವಿಶ್ವವಿದ್ಯಾಲಯದೊಳಗ ಕೃತಕ ಬುದ್ಧಿಮತ್ತೆ ಬಗ್ಗೆ ಪಾಠಗಳನ್ನ ಮಾಡಲಾಗಬಹುದು ಅನ್ನುವಂತಹ ವಿಚಾರ ಅದ. ಅದಕ್ಕಾಗಿ ಈಗ ಏನು ಈ ಕೃತಕ ಬುದ್ಧಿಮತ್ತೆ ಅನ್ನುವಂಥದ್ದು ನಮ್ಮ ಕೃಷಿಗೆ ವರದಾನವಾಗಿ ಪರಿಣಮಿಸುವಂತಹ ಒಂದು ಸಂದರ್ಭ ಅದ ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಆಮೇಲೆ ಡಿಜಿಟಲ್ ಕ್ರಾಂತಿ ಏನದ, ಇದು ಕೂಡ ನಮ್ಮ ರೈತರಿಗೆ ಬಹಳ ಅನುಕೂಲ ಒದಗಿಸುವಂತಹ ಒಂದು ಸನ್ನಿವೇಶ ಇದೆ. ಅದಕ್ಕಾಗಿ ತಾವು ಈ ನಿಟ್ಟಿನೊಳಗ ಕಾರ್ಯ ಮಾಡಬೇಕು, ಈ ನಿಟ್ಟಿನೊಳಗ ಗಮನ ಹರಿಸಿ ಈ ವಿಷಯದೊಳಗ ಸಾಕ್ಷರರಾಗುವುದಕ್ಕೆ ಪ್ರಯತ್ನಗಳನ್ನ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ಇವತ್ತಿನ ಸಂದರ್ಭದೊಳಗ ತಂತ್ರಜ್ಞಾನ ಬಹಳ ವೇಗವಾಗಿ ಅದು ನಮಗ ಕಲ್ಪನೆಗೂ ಕೂಡ ನಿಲುಕದ ರೀತಿಯೊಳಗ ಬದಲಾವಣೆ ಆಗ್ತಾ ಇದೆ. ಅಂತ ಒಂದು ಸಂದರ್ಭದೊಳಗ ನಾವು ಅದಕ್ಕೆ ತಯಾರಿ ಮಾಡಬೇಕಾಗ್ತದೆ. ಈ ವಿಚಾರಗಳನ್ನ ತಾವು ಗಮನಿಸ್ರಿ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಯಾವುದನ್ನು ನಾವು ಇಲ್ಲ ಅಥವಾ ಬೇಡ ಅನ್ನುವಂತಹ ಒಂದು ಸಂದರ್ಭ ಇಲ್ಲ. ಏನು ನಮಗ ಸಿಗ್ತಾ ಇದೆ ಅದನ್ನ ನಾವು ಸ್ವೀಕಾರ ಮಾಡಿ ನಮಗೆ ಎಷ್ಟು ಒಳ್ಳೇದಕ್ಕೆ ಅದನ್ನು ಬಳಸಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡಿ ಅದನ್ನ ಬಳಸಿಕೊಂಡು ಉಪಯೋಗ ಮಾಡಿಕೊಳ್ಳೋದ್ರ ಕಡೆ ನಾವು ಗಮನ ಹರಿಸಬೇಕಾಗಿದೆ. ಅದಕ್ಕೆ ಈ ನಿಟ್ಟಿನೊಳಗ ತಾವು ಕೂಡ ಗಂಭೀರವಾಗಿ ಚಿಂತನೆ ಮಾಡ್ತೀರಿ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲರಿಗೂ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್ ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ರೈತ ಬಾಂಧವರೇ, ಸರಣಿ ಮೇಘ ಸಂದೇಶದ 727ನೇ ಸಂಚಿಕೆ ಪ್ರಸಾರವಾಯಿತು. ಪ್ರಸ್ತುತಿ ಸೋಮಶೇಖರ್ ಎಸ್ ರುಳಿ. ಎಲ್ಐಸಿಯ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದರೆ ಬೆನಿಫಿಟ್ ಗಳಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಕೃಷಿ ರಂಗದಲ್ಲಿ ಈಗ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ಶೋಭಕ್ಕ, ಶೋಭಕ್ಕ ಬಾರ್ಪರಾಜಣ್ಣ, ಇದು ಬಾಟ್ಲಿ ತಗೋವಾ. ಏನ್ ಬಾಟ್ಲಿ ತಂದ್ಯಪ್ಪ ಇದು ನೋಡು. ಅಲ್ಲ, ಇದು ಜೇನುತುಪ್ಪದೇನೆ? ನೀ ಹೋದ ಸಲ ಬಂದಾಗ ಏನ್ ಹೇಳಿದಿ? ಖರೆ ರಾಜಣ್ಣ, ನೀವು ಮರ್ತು ಬಿಟ್ಟಿ ಅಂತ ಅನ್ಕೊಂಡಿದ್ದೆ ನಾನು. ನನಗೆ ಒಳ್ಳೆ ಕ್ವಾಲಿಟಿ ಅಂತ ಜೇನುತುಪ್ಪ ಬೇಕಾಗಿತ್ತು. ಮತ್ ಇದು ಯಾವ್ದಂದಿ? ಇದ್ರ ಮೇಲೆ ಏನೋ ಲೇಬಲ್ ಅದೇನು? ಲೇಬಲ್ ಇಲ್ಲಿ ಖರೆ ಮಾರ್ಕೆಟ್ಲಿ ನಾ ತಂದದ್ದೆ ತಂದಿ ಏನಂತ ಅನ್ಕೊಳ್ಳಿದ್ದೀನಿ. ಒಂದ್ಸಲ ಶೋಭಕ್ ಹೇಳ ವಿಶ್ವಾಸದಿಂದ ಅಂತಂದ ಮೇಲೆ ಅದು ನನ್ ಮೇಲೆ ಬಹಳ ಜವಾಬ್ದಾರಿ ಇರ್ತದ. ಅದಕ್ಕೆ ಶೋಭಕ್ಕ ಶುದ್ಧ ಜೇನುತುಪ್ಪ ಅಂತ ಹೇಳಿ. ಹೌದಲ್ಲ? ಹೌದು. ಅದಕ್ಕೆ ಶುದ್ಧ ಜೇನುತುಪ್ಪ ಮಾರ್ಕೆಟ್ ಹೆಂಗ್ ತಂದಿಲ್ಲ? ಒಬ್ರು ನಮ್ಮ ದೋಸ್ತರು ರೈತರ, ಅವ್ರ ಹೊಲದಾಗ ಜೇನ್ ಪೆಟ್ಟಿಗೆ ಇಟ್ಟಾರ. ಆ ಜೇನ್ ಪೆಟ್ಟಿಗೆಯಿಂದ ಅವ್ರೇನ್ ಬಿಡಿಸಿರ್ತಾರ ನೋಡು. ಹೌದು. ಆ ಜೇನುತುಪ್ಪ ತಗೊಂಡ್ ಬಂದಿನಿ. ಬಾಳ ಚಲೋ ಆಯ್ತು ನೋಡಪ್ಪ. ನನಗ ಬಾಳ ಬೇಕಾಗಿತ್ತು. ನನಗೊಂದ್ ಸ್ವಲ್ಪ ಔಷಧಕ್ ಬೇಕಾಗಿತ್ತು, ಪೂಜಾಕ್ಕೂ ಬೇಕಾಗಿತ್ತು. ಇದು ಮಾರ್ಕೆಟ್ಲಿಂದ ತಂದಿರ್ತೀವಲ್ಲ, ಅದಷ್ಟು ಚಲೋ ಇಲ್ಲಪ್ಪ. ಸ್ವಲ್ಪ ಜಲ್ದಿ ಮ್ಯಾಲ ಒಣಗಿದಂಗ ಆಗಿಬಿಡ್ತದ. ಹೌದಲ್ಲ? ಅದಕ್ಕ ಶುದ್ಧ ಜೇನುತುಪ್ಪ ಬೇಕು ಅಂದ್ರ ನಿಂಗೆ ಸರಳ ಅದೇ ಹೇಳ್ತೀನಿ. ಮತ್ತೆ ಹೌದು, ನೀ ಮಾಡ್ಲಿಕ್ಕೆ ಮನಸ್ಸಿರ್ಬೇಕು. ಅಂದ್ರೆ ನನಗ ಸಾಕು ಅಂತೇನು ಜೇನು ಅಲ್ಲಪ್ಪ. ಜೇನ್ ಸಾಕಂತಂದ್ರೆ ಅಷ್ಟು ಹುಳಗಳು ಇರ್ತಾವ, ಹೆಂಗ ಸಾಧ್ಯ ಅಂತೀನ? ನಮ್ಮದೇನು ಹಳ್ಳಿ ಊರ ಹೊಲ ಅದನ್ನ ಹೆಂಗ್ ಮಾಡ್ತೀನಿ ನೀನು? ಹಳ್ಳಿ ಊರಿದ್ರ ಹೊಲ್ದಾಗಾರ ಒಯ್ದ ಇಟ್ಟೇವಪ್ಪ, ತನ್ ತಾನೇ ಏನಾರ ಆಗ್ತಾವ ಅಂತ ಅನ್ಕೊಳಂ. ಮನ್ಯಾಗ ಎಲ್ಲಿ ಇಡ್ತಿದ್ ದೊಡ್ಡ ಊರಾಗ? ನೋಡು, ನಿನ್ ಪ್ರಶ್ನೆ ಬಹಳ ಚಲೋ ಅದ, ಬರಬರದ. ಅವು ಜೇನುಳ ನಿನ್ ಮನೆಗಿನ ಗಿಡಕ್ಕೆ ಹೋಗ್ತಾವಂತಲ್ಲ. ಹೌದಪ್ಪ, ನನ್ ಮನೆಯ ಗಿಡಕ್ಕೆ ಬ್ಯಾಡ. ಆದ್ರ ಮನಿ ಒಳಗೆ ಇಟ್ಕೊಂಡ್ ಹೆಂಗ್ ಕೂಡ್ತಿದ್ ಅದನ್ನ ಅಂತ. ಮನಿ ತುಂಬೆ ಹಾರಾಡ್ತಾವ, ಓಣಿ ತುಂಬೆ ಹಾರಾಡ್ತಾವ. ಅವು ಬಹಳ ಶಾಣೆ ಇರ್ತಾವ ಶೋಭಕ. ಅವು ಗೂಡ್ನಾಗ ಹೊರಗೆ ಹೋಗ್ತಾವ, ಸೀದಾ ಗುಡಿಗೆ ಬರ್ತಾನೆ. ಆಜು ಬಾಜು ಕೂತಿನ ಹಾಯ್ನೋ ಅನ್ನೋದಿಲ್ಲ, ಹಲೋನು ಅನ್ನೋದಿಲ್ಲ. ಏನ್ ಅವು ಸುಮ್ ಸುಮ್ನೆ ಕಡಿಯೋದಿಲ್ಲ. ಅದ್ ಕಡೆಯಂಗಿಲ್ಲ, ಏನ್ ಮಾಡ್ತದ ಗೊತ್ತಿಲ್ಲ. ಗುಯಿ ಅಂತ ಬಂದು ಅಂದ್ರೆ ನಮ್ ಗಂಜಿ ಬರ್ತದ ಅಷ್ಟೇ. ಸ್ವಲ್ಪ ದೋಸ್ತಿ ಮಾಡ್ಕೋಬೇಕು. ಈಗ ಕೆಲವರು ಕಾಯಿ ಕುಯಿ ಕಾಯಿ ಕುಯಿ ಅಂತಿರ್ತಾರ, ಅವ್ರ ಜೊತೆ ಜೀವನ ನಡೆದಿಲ್ಲ. ಹೌದೌದು. ಹಂಗ ಇವ್ ಸಂಗೀತ ಚಲೋ ಕೊಡ್ತಿರ್ತಾವ, ಗುಯಿ ಅಂತ ಗುಯಿ ಅಂತ. ಏನಾಗೋದಿಲ್ಲ ಶೋಭಕ್ಕ, ವಿಜ್ಞಾನಿಗಳು ಹೇಳ್ಯಾರ. ಏನಂತಂದ್ರ ನಮ್ ನಮ್ಮ ಮನೆಯೊಳಗೂ ಸಹಿತ ನಾವು ಒಂದ್ ಪೆಟ್ಟಿಗೆ ಇಟ್ಕೋಬಹುದು. ಈಗ ದೊಡ್ಡ ರೋಗಿನಿ ಅಂತಲ್ಲ, ಅಲ್ಲೆಲ್ಲ ಬಹಳಷ್ಟು ಗಿಡಗಳದಾವ. ಆಮೇಲೆ ಎಲ್ಲಕ್ಕ ಹೇಳ್ತೀನಿ, ಎಲ್ಲೆಲ್ಲ ಖಾಲಿ ಪ್ಲಾಟ್ ಅವ. ಈ ಬಳ್ಳಾರಿ ಜಲ್ಲಿ ಬಿಡದ. ಹೌದು. ಬಳ್ಳಾರಿ ಜಲ್ಲಿ ಎಷ್ಟು ಹೂವು ಇರ್ತದೆ ನೋಡಿ. ಖರೇನೆ, ಗೊಂಚಲು ಗೊಂಚಲು ಗೊಂಚಲು ಗೊಂಚಲು ಗೊಂಚಲು ಹೂವು ಇರ್ತದೆ. ಆ ಹೂಕ್ ಹೋಗ್ತಾವ, ಹೂಕ್ ಹೋಗಿ ಮಕರದ ಹಿರ್ಕೊಂಡ್ ಬರ್ತಾವ ನೋಡು. ಜೇನುಳಿನ ಬಗ್ಗೆ ನಾವೇ ತಲೆ ಕೆಡಿಸ್ಕೋಬೇಕು ಅಂತ ನಾನು ನಿನಗೆ ಕೇಳಿದ್ದೀನಿ. ನಾವೇನ್ ತಲೆ ಕೆಡಿಸ್ಕೋಬೇಕು? ಜೇನು ಪೆಟ್ಟಿಗೆ ಇಡಬೇಕು, ಆ ಜೇನುಳುಗಳು ಹಾಳಾರದ ನೋಡ್ಕೋಬೇಕು. ಅವ್ರದ್ರ ಬಗ್ಗೆ ಬಹಳ ತಲೆ ಕೆಡಿಸ್ಕೋತ ಅಲ್ಪ. ಮತ್ತೆ ನಾವು ಅವ್ರ ಜೋಡಿ ಇರಬೇಕಂದ್ಮೇಲೆ ಅವ್ರದ ತಿಳ್ಕೊಬೇಕಲ್ಲ ನಾವು ಏನದ ಹೆಂಗದ ಅಂತ ಹೇಳಿ. ನೋಡು, ಏನಿಲ್ಲ, ಈಗ ಕೃಷಿ ವಿಜ್ಞಾನ ಕೇಂದ್ರದ. ಹೌದು. ಅವ್ರಲ್ಲೆಲ್ಲ ತರಬೇತಿ ಕೊಡ್ತಿರ್ತಾರ. ನೀವೆಲ್ಲ ಆಸಕ್ತಿ ಇದ್ರೆ ಹೇಳಿದ್ರಿ, ಸ್ವಸಹಾಯ ಸಂಘದವ್ರು ಒಂದ್ 20 ಮಂದಿ ಅಂತಂದ್ರ ಅವ್ರು ನಿಮಗೆ ಅಂತೇಳಿ ಒಂದು ತರಬೇತಿ ಕೊಡ್ತಾರ. ಕೊಡ್ತಾರ ಜೇನು ಸಾಕಾಣಿಕೆ ಬಗ್ಗೆ. ಜೇನು ಸಾಕಾಣಿಕೆ ಅಂದ್ರೆ ಜೇನು ಅವ್ರು ಸಾಕಿರ್ತಾರ, ಅಲ್ಲಿ ಹೋಗಿ ನಮ್ಗೆ ಇದು ಮಾಡ್ತಾರ. ಎಲ್ಲ ಹೇಳ್ತಾರೆ. ಮತ್ ನೀವು ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಣ. ಅಲ್ಲಪ್ಪ, ನನಗೆ ಕ್ಲಿಯರ್ ಆಗ್ಬೇಕು. ನೀವ್ ಒಮ್ಮಿದೊಮ್ಮಿನ ಜೇನು ಪೆಟ್ಟಿಗೆ ತಂದಿಟ್ಟೆ ಅಂದ್ರೆ ನಾ ಏನ್ ಮಾಡ್ಲಿ? ಅದಕ್ಕೆ ನಾನು ಸುತ್ತಮುತ್ತ ಜೇನು ಸುತ್ತಕೊಳ್ಲಿಕ್ಕೆ ಅಂದ್ರೆ ನಾ ಹೆಂಗ್ ಮಾಡ್ಬೇಕಂತ? ಏನು ಮಾಡೋದಿಲ್ಲ, ನೀವೊಂದ್ 20 ಮಂದಿ ತಯಾರಾಗ್ರಿ. ತಯಾರಾಗಿ ಅವ್ರು ಹೇಳಿದ್ರ ಕೃಷಿ ವಿಜ್ಞಾನ ಕೇಂದ್ರದವರು ತರಬೇತಿ ಅರೇಂಜ್ಮೆಂಟ್ ಮಾಡ್ತಾರ. ಅವ್ರೆಲ್ಲಾನು ಹೇಳ್ತಾರ, ಜೇನುಗೂಡು ಅಂದ್ರೇನು, ಹುಳಗಳನ್ನ ಹೆಂಗ್ ನಾವು ನಿರ್ವಹಣೆ ಮಾಡ್ಬೇಕು, ಏನ್ ಮಾಡ್ಬೇಕು, ಅವ್ ಯಾವ ಟೈಮ್ನ ನಮ್ ಕಡಿತಾವ, ನಾವ್ ಏನ್ ಮಾಡಿದ್ರೆ ನಮ್ ಜೊತೆ ದೋಸ್ತಿ ಮಾಡ್ಕೊಳ್ತಾವ, ಎಲ್ಲಾ ಹೇಳ್ತಾರ. ಅವ್ರು ತುಪ್ಪ ಹೆಂಗ್ ತೆಗಿಬೇಕು, ಅದು ಒಂದು ಎಲ್ಲಾನು ಹೇಳ್ತಾರ. ಗುಡಿನ ತುಂಬಾ ಕೂತ್ ಬಿಟ್ಟಿರ್ತಾವ ಹುಳಗಳು. ಹೌದು. ಮತ್ತೆ ಕೈ ಹಾಕಿದ್ರೆ ಕಡಿತಾವ, ಅದನ್ನ ಹೆಂಗ್ ತೆಗಿಬೇಕು, ಅವು ಜೇನು ಸಂಗ್ರಹಣೆ ಆಗಿದ್ದೇ ಬೇರೆ ಅದೆಲ್ಲ ಅವ್ರು ಹೇಳ್ತಾರ. ಈಗ ನಿಂಗ ಜೇನಿನ ಹುಳ ಬಗ್ಗೆ ಹೇಳ್ಬೇಕಂತಂದ್ರ ನೋಡು, ಒಂದ್ ಜೇನುಳ ಒಂದ್ ದಿವಸಕ್ಕ 2000ಕ್ಕಿಂತ ಹೆಚ್ಚಿಗೆ ಹೂಗ ಭೇಟಿ ಕೊಡ್ತದ. ಮುಂಜಾನೆ ಸಂತನಕ ಅದೇ ಕೆಲಸ ಅದ್ರದಂಗ ಮತ್ತೆ ಕೆಲಸನೇ, ಕೆಲಸಗಾರ ಹುಳುಗಳ ಕೆಲಸ ಏನು? ಹೋಗ್ಬೇಕು, ಹೂವಿಗೆ ಭೇಟಿ ಆಗ್ಬೇಕು, ಅಲ್ಲಿಂದ ಮಕರಂದ ತರಬೇಕು, ಬರ ಮುಂದೆ ಪರಾಗ ತರಬೇಕು, ಗೂಡಿನಾಗ ಇಡಬೇಕು, ಮತ್ ಹೋಗ್ಬೇಕು, ಮತ್ತೆ ಇಡಬೇಕು. 2000ಕ್ಕಿಂತ ಹೆಚ್ಚಿಗೆ ಅದು ಭೇಟಿ ಕೊಡುತ್ತೆ. ಆಮೇಲೆ ಇನ್ನೊಂದು ವಿಜ್ಞಾನಿಗಳು ಹೇಳ್ತಾರ, ರೈತರು ಹೇಳ್ತಾರೆ ಶಿವಕ್ಕ, ಏನಂತಂದ್ರ ಏನಂತ, ಈ ಜೇನು ಪೆಟ್ಟಿಗೆ ನಾವು ಇಡೋದ್ರಿಂದ ಅಂದ್ರೆ ಪ್ರತಿಯೊಬ್ಬ ರೈತರು ಹೊಲದಾಗ ಒಂದೊಂದೇ ಜೇನು ಪೆಟ್ಟಿಗೆ ನಾವು ಇಟ್ಟಿವಿ ಅಂತಂದ್ರೆ ನಮ್ಮ ಹೊಲದೊಳಗೆ ಯಾವ ಪರಕೀಯ ಪರಾಗಸ್ಪರ್ಶದಲ್ಲಿಂದ ಏನು ಬೆಳೆಗಳಾಗ್ತಾವ. ಈಗ ತೊಗರಿ ಅದ, ಪರಕೀಯ ಪರಾಗಸ್ಪರ್ಶ ಆಗ್ಬೇಕು. ಆಮೇಲೆ ಈ ಮಾವು ಅದ, ಇವೇನು ಹಣ್ಣಿನ ಬೆಳೆಗಳಲ್ಲ ಅಂತ ನಿಂಗೆ ಹೇಳ್ಬೇಕಂತಂದ್ರೆ ನೋಡು, 70%ರಷ್ಟು ಆಹಾರದ ಬೆಳೆಗಳು, 80%ಕ್ಕಿಂತ ಹೆಚ್ಚು ಹಣ್ಣು ಮತ್ತು ತರಕಾರಿ, ಆಮೇಲೆ 50%ಕ್ಕಿಂತ ಹೆಚ್ಚು ಬೀಜದಿಂದ ವಂಶಾಭಿವೃದ್ಧಿ ಹೊಂದಿರುವಂತಹ ಸಸ್ಯಗಳು, ಇವಕ್ಕೆಲ್ಲ ಪರಾಗಸ್ಪರ್ಶ ಆಗ್ಬೇಕಂದ್ರೆ ಜೇನುಳನೆ ಮೂಲ ಕಾರಣ. ಅಂದ್ರೆ ಜೇನ್ ಪಾತ್ರ ಬಹಳ ಅದ ಇಲ್ಲಿ, ಭಯಂಕರ ಅದ. ನಾವೇನಂತಂದ್ರೆ ಔಷಧ ಹೊಡೆದು ಅದು ಹೊಡೆದು ಇದು ಹೊಡೆದು ಏನ್ ಮಾಡ್ಲಿತ್ತೀವಿ, ಜೇನಿನ ಸಂಖ್ಯೆ ಕಡಿಮೆ. ಹೌದಲ್ಲಪ್ಪ. ಮತ್ತ ಈಗ ನಾವು ಸಣ್ಣವರಿದ್ದಾಗ ಜೇನ್ ಗೂಡಿಯ ಸಿಕ್ತಿವಳು ಹೊಲದಾಗ ಬೇಕಾದಷ್ಟು ಎತ್ತರ ಮೇಲೆ ಗಿಡಕ್ಕೆ ಹಚ್ಚಬಿಟ್ಟಿರ್ತಿದ್ವು, ಆಳ ಮಕ್ಕಳು ಹೋಗಿ ಬಿಡಿಸ್ಕೊಂಡ್ ಬಂದ್ಬಿಟ್ಟಿರ್ತಿದ್ರಪ್ಪ. ಹೌದಲ್ಲ, ಈಗೆಲ್ಲ ಸಿಗಂಗೆ ಇಲ್ಲ. ಈಗ ಹುಡುಕಿ ಸಿಗಲ್ಲ, ಯಾಕೆ ಹೇಳು? ಯಾಕಂದ್ರೆ ಅವಕ್ಕ ನಾವು ಅವು ಇರುವಂತ ಪರಿಸರ ನಾವು ಕೊಟ್ಟಿಲ್ಲ. ಎಲ್ಲಾ ಕಡೆ ಔಷಧ ಹೊಡ್ಲಿತೀವಿ, ಎಲ್ಲಿ ಹೋಗ್ಬೇಕು, ಎಲ್ಲ ಸತ್ತ ಹೋಗ್ಬಿಟ್ಟು. ಖರೇನೆ ಖರೇನೆ. ಈಗ ನಾವು ಉಳಿಬೇಕು ಅಂದ್ರೆ ಶಿವಕ ಅಂದ್ರ ಈ ಭೂಮಿ ಮೇಲೆ ಮನುಷ್ಯ ಉಳಿಬೇಕು ಅಂತಂದ್ರ ಜೇನು ಹುಳ ಉಳಿಬೇಕು. ಓ, ಅವು ಉಳಿದ್ರೆ ನಾವು ಉಳಿತೀವಿ. ಇಲ್ಲಂದ್ರ ಇಲ್ಲ. ನೀ ಕಿವಾಗ ಹೈಕೋ ಚಲೋ ಅಂತ ತಲೆ ಬೀಳಿಗತ್ತದ ಬಿಡು, ತಲೆಗೆ ಹೋಗ್ಲಿಕ್ಕೆ ಹೋಗ್ಲಿತ್ತಲ್ಲ. ಏನ್ ಹೇಳಿದ್ರು ವಿಜ್ಞಾನಿಗಳು, 4 ವರ್ಷ ಈ ನಮ್ಮ ಜಗತ್ತಿನಿಂದ ಜೇನು ಹುಳಗಳು ಏನಾದ್ರೂ ಕಣ್ಮರಿ ಆದವು ಅಂತಂದ್ರ ಅಂದ್ರೆ ಜೇನು ಹುಳ ಕಣ್ಮರಿ ಆಗಿಂದ 4 ವರ್ಷ ಆದ್ಮೇಲೆ ಈ ಭೂಮಿ ಮೇಲೆ ಯಾವ ಮನುಷ್ಯನ ಒಂದು ಸಂತತಿ ಇರೋದಿಲ್ಲ. ಓಹೋ, ಅಂದ್ರೆ ಅಸ್ತಿತ್ವನೇ ಅಳದ್ ಹೋಗ್ತದಂತೆ ಮನುಷ್ಯನ. ಜೇನು ತುಂಬಿ ಇರಲಿಲ್ಲ ಅಂದ್ರೆ ಮನುಷ್ಯನೂ ಇರಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯನಲ್ಲ, 4 ವರ್ಷ ಬದುಕೋದು ಹೆಚ್ಚು ಕಡಿಮೆ ಅಂತ ವಿಜ್ಞಾನಿಗಳು ಹೇಳಿರುವಂತ ಮಾತಿದು. ಅಂತಂದ್ರ ಅದರದೊಂದು ಪ್ರಾಮುಖ್ಯತೆ ನಮ್ಮ ಜೀವನಕ್ಕ ನಮ್ಮ ಉಳಿಗೆ ಎಷ್ಟದ ಅಂತೇಳಿ ನಾವೆಲ್ಲರೂ ತಿಳ್ಕೊಬೇಕು. ಖರೇ ಅದ. ಮತ್ತೆ ಏನ್ ಮಾಡ್ಬೇಕು, ಒಂದೊಂದ್ ಪೆಟ್ಟಿಗೆ ನಾವು ಇಡಬೇಕು. ಅದರಿಂದ ನಮ್ ಇಳುವರಿ ಹೆಚ್ಚಿಗೆ ಆಗ್ತದೆ. ಅದ್ ಯಾವ್ದೇ ಹಣ್ಣಿರ್ಲಿ ತರಕಾರಿ ಇರ್ಲಿ, ಸೌತಿಕಾಯಿ ಇದ್ರಂತೂ ಸಿಕ್ಕಾಪಟ್ಟಿ ಸೌತಿಕಾಯಿ ಆಗ್ತಾವ. ಖರೇನೆ. ಆಮೇಲೆ ತೆಂಗ್ ಇತ್ತಂತ ಇಟ್ಕೋ, ತೆಂಗ್ ಹೆಚ್ಚು ಉದುರ್ತಿರ್ತಾವಲ್ಲ, ಅದು ಸಹಿತ ಕಡಿಮೆಗೆ ಹೆಚ್ಚಿಗೆ ತೆಂಗಿನ ಇಳುವರಿ ಬರ್ತದೆ. ಯಾವುದೇ ಇಳುವರಿ ಹೆಚ್ಚಿಗೆ ಬರ್ತದೆ. ಅದಕ್ಕೆ ನಾವು ಸರಳ ಏನಂದ್ರೆ ಹಂಚ್ಕೋಬೇಡ, ಕಷ್ಟವಾಗಿ ಬಿಡ್ತಾವ. ಒಂದೆರಡ್ ಸಲ ಕಚ್ಚವನು ಅಂತ ಇಟ್ಕೋ, ಏನಾಗೋದಿಲ್ಲ. ಅದು ಬಹಳ ನಂಜಿರ್ತದ ಅಂತಾರಪ್ಪ. ಹಂಗ ಅಂತಾರ, ಏನ್ ಇರೋದಿಲ್ಲ, ಮುಳ್ಳು ಬಿಡುತ್ತದ, ನಂಜಿರ್ತದ ಅಂತ ಹೇಳ್ತಾರ. ನೋಡ, ಏನ್ ಇರೋದಿಲ್ಲ. ಹಂಗ ಇಷ್ಟು ಮಂದಿ ಸಾಕ್ಲಿತ್ತಾರ. ಅವ್ರು ಹಿಂಗೆ ಅನ್ಕೊಂಡ್ ಬಿಟ್ಟಿದ್ರಂದ್ರೆ ಹೌದು ಬಿಡು, ಜೇನುತುಪ್ಪ ಸಿಕ್ತಿತ್ತ ನಿನ್ಗೀಗ? ಖರೇನೆ, ಸಿಕ್ತಿರ್ಲಿಲ್ಲ ಬಿಡು. ಖರೇನೆ. ಏನ್ ಹೇಳ್ತಾರ ಅಂತಂದ್ರ, ಜೇನ್ ಏನದಲ್ಲ ಎಂತ ತುಪ್ಪ ನಮ್ ತಯಾರ ಮಾಡ್ಕೊಡ್ತದ, ಅಮೃತ ಇದ್ದಂಗ. ಅದ್ ಒಂದೇ ವಸ್ತು ಹಿಂಗದಂತ ಜಗತ್ತಿನೊಳಗ ಅದ ಕೆಡೋದೇ ಇಲ್ಲ. ಹೇಸರ್ಷಿಟ್ರು ಕೆಡಂಗಿಲ್ಲ, ಶುದ್ಧವಾದ ಜೇನುತುಪ್ಪ ಇರ್ಬೇಕು. ಹೌದು. ಮತ್ತೆ ಹೊಟ್ಟೆ ಕೆಡೋದಿಲ್ಲ. ಈಗ ಇದ್ರೊಳಗ ಪಿರಾಮಿಡ್ ಗಳು ಕೇಳಿಲ್ಲ? ಹೌದು. ಪಿರಾಮಿಡ್ ಒಳಗ ಅವ್ರ ಒಂದು ಸಂಪ್ರದಾಯದ ಪ್ರಕಾರ ಪಿರಾಮಿಡ್ ಒಳಗೆ ಮಮ್ಮಿ ಇಟ್ಟಿರ್ತಾರಲ್ಲ, ಮಮ್ಮಿ ಸುತ್ತಮುತ್ತಲು ಸಾಕಷ್ಟು ದಿನನಿತ್ಯ ಬಳಕೆಯ ಸಾಮಾನುಗಳು ಇಟ್ಟಿರ್ತಾರಂತ. ಅವ್ರದೇನು ಒಂದು ನಂಬಿಕೆ ಅಂತಂದ್ರ, ಮುಂದ್ ಒಂದ್ ದಿವಸ ಇವ್ರು ಹುಟ್ಟಿ ಬಂದ್ರೆ ಮತ್ತೆ ಬಂದ್ರೆ ಅವ್ರು ಯಾವ ಸಾಮಾನು ಕಡಿಮೆ ಬೀಳಬಾರ್ದು. ಅಲ್ಲಿ ಜೇನು ತುಪ್ಪನು ಒಂದು ಗಡಿಗೆಯೊಳಗ ಒಂದ್ ಇದ್ರೊಳಗೆ ಇಟ್ಟಿರ್ತಾರಂತ. ಈಗ ಕೆಲವೊಂದ್ ಮಮ್ಮಿ ಒಳಗ 3000 ವರ್ಷ ಮೇಲೆ ಆಗ್ಯವಂತ ಆ ಜೇನುತುಪ್ಪ ಇನ್ನೂ ಹಂಗೆ ಅದಂತ, ಪರಿಶುದ್ಧವಾಗಿ ಇನ್ನಾದಂತ. ಇದು ಸಹಿತ ಪರೀಕ್ಷೆ ಮಾಡ್ಯಾರ ಅಂತಂದ್ರ ಇದು ಒಟ್ಟು ಹಾಳಾಗೋದಿಲ್ಲ ತುಪ್ಪ. ಆಮೇಲೆ ನಮ್ಮ ಆರೋಗ್ಯಕ್ಕೆ ಸಾಕಷ್ಟು ಒಳ್ಳೇದು. ಹೌದು. ಬೆಳಗ್ಗೆ ಜೇನುತುಪ್ಪ ನೀರು ಸ್ವಲ್ಪ ಉಗುರು ಬೆಚ್ಚಿಗೆ ನಿಂಬೆ ಹಣ್ಣು ರಸ ಹಾಕೊಂಡು ಒಂದ್ ಚಮಚ ಜೇನುತುಪ್ಪ ಹಾಕೊಂಡು ಕುಡಿದ್ರಾಯ್ತು, ಏನ್ ಸಮಸ್ಯೆ ಆಗೋದಿಲ್ಲ. ಖರೇನೆ. ಏನು ಬೇಡಪ್ಪ, ಸುಮ್ ಒಂದ್ ಚಮಚದಾಗ ಇಟ್ಕೊಂಡು ತಿಂದಿರ್ಬೇಕಲ್ಲ. ಏನಾದ್ರೆ ಉರಿ ಬರ್ಲಿ, ಕೆಮ್ಮ ಇರ್ಲಿ, ನೆಗಡಿ ಇರ್ಲಿ, ದಿವಸ ಒಂದ್ ಚಮಚ ಹಾಕೊಂಡ್ರೆ ನೆಕ್ಕದ. ಇಲ್ಲ ರಾತ್ರಿ ಬೇಕು ಹಾಲು ಸ್ವಲ್ಪ ಉಗುರು ಬೆಚ್ಚಿ ಮಾಡ್ಕೊಂಡು ಹಾಲು ಒಂದ್ ಚಮಚ ಜೇನುತುಪ್ಪ ಹಾಕೊಂಡು ಕುಡಿದ್ರೆ ಸಾಕು. ಖರೇ ಅದ. ಸಾಕಷ್ಟು ನಮ್ಗ ಅನುಕೂಲ ಅದ. ಎಲ್ಲರೂ ಜೇನುತುಪ್ಪ ಬೇಕಂತೀವಿ. ಜೇನು ಸಾಕ್ಲಿಕ್ಕೆ ಆಗಂಗಿಲ್ಲ. ಸಾಕಣೆ ಮಾಡೋರು ಯಾರು ಅನ್ನೋ ಪ್ರಶ್ನೆ ಬಂದ. ಯಾರು ಅಂತಂದ್ರೆ ಈ ಸದ್ಯಕ್ಕೆ ನಾ ಅಂತೂ ತಯಾರಾಗ್ತೀನಿ. ಹೌದಿಲ್ಲ, ಬಹಳ ಒಂದು ತಯಾರಾಗ್ತಾರೆ ಶೋಭಕ. ನೀವ್ ಒಬ್ಬಕ್ಕೆ ಕೈ ಎತ್ತಿದ್ರೆ ಅಂದ್ರೆ ಬಹಳ ಮಂದಿ ಕೈ ಎತ್ತಾರೆ. ಹಿಂದಿದಾರ ಮಂದಿ ಎಲ್ಲ ಬೇಕಾದಷ್ಟು ಜನ ಹಿಂದಿರ್ತಾರ, ಮುಂದಿರ್ತಾರ, ಎಲ್ಲರೂ ಇರ್ತಾರ. ಸಮಸ್ಯೆ ಏನಂತಂದ್ರೆ ಅವ್ರಿಗೆ ಮೊದಲು ಯಾರು ಕೈ ಎತ್ತಬೇಕು ಅನ್ನೋದು ಸಮಸ್ಯೆ. ಅವರೊಬ್ಬರದಲ್ಲ, ಯಾವುದೇ ಸಮಸ್ಯೆಯಲ್ಲಿ ನಮ್ದೇನ್ ಪ್ರಾಬ್ಲಮ್ ಅದಂತರ ಮೊದಲು ಮಾಡ್ಲಿಕ್ಕೆ ನಾವು ತಯಾರು. ಖರೇನೆ. ಆಮೇಲೆ ಇನ್ನೊಂದ್ ಮಂದಿರ ತೋಡ ಅದು ಯಾಕಂತಂದ್ರ ಅಂಜಿಕೆ ಬರ್ತದ ಅದಕ್ಕ ಹೇಳೋದು. ಇದೊಂದಕ್ಕೆ ಅಂತ ಹೇಳ್ತಾರೆ, ಯಾವುದೇ ಕೆಲಸ ಇರಲಿ ಶುರು ಮಾಡ್ಲಿಕ್ಕೆ. ಆಮೇಲೆ ಇನ್ನೊಂದ್ ಕೆಲವ್ರು ಹಿಂಗಿರ್ತಾರೆ, ಆರಂಭ ಶುರು ಮಾಡಿ ಬಿಟ್ಟು ಬಿಡೋದು. ಆಮೇಲೆ ಏನ್ರಿ, ಏನ್ ಉಪಯೋಗ ಇಲ್ರಿ, ಉಲ್ಟಾ ಕೆಡಿಸ್ಬಿಡೋದು. ಹೌದು, ಮಾಡೋರಿಗೆ ಕೆಡಿಸ್ಬಿಡು. ಹಂಗಲ್ಲ, ಪರಿಶುದ್ಧವಾದ ಮನುಷ್ಯನಿಂದ ನಾವು ಮಾಡಿದ್ರೆ ಪರಿಶುದ್ಧವಾದಂತ ತುಪ್ಪ ನಮಗ ಸಿಗ್ತದ. ಇದೇನದಲ್ಲ, ಈಗ ತುಪ್ಪ ಕೊಟ್ಟು ನೋಡು, ಇದು ಲಾಸ್ಟ್ ತುಪ್ಪ ನಾ ತರೋದು. ಇದು ಲಾಸ್ಟ್ ಅಂದ್ರೆ ಹೆಂಗ, ಇನ್ನ ಮೊನ್ನೆ ನನಗೆ ಬೇಕಾಗ್ತದ ತುಪ್ಪ, ನೀ ಹಿಂಗ ಜಾರ್ಕೋಬಾರ್ದು. ನೀನು ಜಾರ್ಕೋಬೋದಲ್ಲ, ನೆಕ್ಸ್ಟ್ ನಿಂಗೆ ತರಬೇತಿ ಫಿಕ್ಸ್ ಮಾಡಿ ಆ ಡಬ್ಬ ಕೊಡಿಸಿ, ಡಬ್ಬದ ನೀ ಜೇನ್ ಸಾಕಣೆ ಮಾಡಿ ಆ ಜೇನ್ ತುಪ್ಪ ನೀ ನನಗೆ ಕೊಡ್ಬೇಕು. ನೀವ್ ಒಂದ್ ತಿಂಗಳದಾಗೆ ಆಗ್ತದೇನ? ಅದೇನು ಆಗ್ತದ? ಆಗ್ತದಂದ್ರೆ ಹೆಂಗಾಗ್ತದೆ, ನಾನ್ ತಯಾರು ಮಾಡೋ ತನಕ ನಿನಗೆ ಹೇಳಕ್ಕಿನ ನಾನು, ನೀ ತಂದು ಕೊಡ್ಲೇಬೇಕು ಅಷ್ಟೇ. ಆದ್ರೆ ನೀ ಜೇನ್ ಸಾಕ್ತೀನಿ ಅಂತಂದ್ರೆ ನಾವು ಸಾಕ್ತೀನಿ, ನನಗೆ ಅದು ತರಬೇತಿ ಕೊಡಿಸುವಂತ ಕೆಲಸ ಮಾಡ ಮೊದ್ಲು. ಆಯ್ತು. ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನ ಇದುವರೆಗೆ ಆಲಿಸಿದ್ರಿ. ಭಾಗವಹಿಸಿದ್ದವರು ರಾಜೇಂದ್ರ ಆರ್ ಕುಲಕರ್ಣಿ ಹಾಗೂ ಶೋಭಾಯನ್ ವಕೀಲ್. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದ್ರ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ರೈತ ಬಾಂಧವರೇ, ಕೃಷಿ ರಂಗದಲ್ಲಿ ಈಗ ಯಲ್ಲಪ್ಪ ಮಲ್ಲಪ್ಪ ಚೌಡಕಿ ಹಾಗೂ ಸಂಗಡಿಗರಿಂದ ಚೌಡಕಿ ಪದಗಳು. ಸರಿಯ ಗಾಡಿ ಧರಣಿ ಒಳಗಮ್ಮ ಕರುಣೆಯಲ್ಲಮ್ಮ, ಸರಿಯ ಗಾಡಿ ಧರಣಿ ಒಳಗಮ್ಮ ಕರುಣೆಯಲ್ಲಮ್ಮ, ಸರಿಯ ಗಾಡಿ ಧರಣಿ ಒಳಗಮ್ಮ ಕರುಣೆಯಲ್ಲಮ್ಮ. ಏನು ಹೇಳಿ ನಿನ್ನ ಕೌತುಕವ, ನೀ ನಾಲಿಯಲ್ಲಿ ತುಂಬಿ ತೊಡಗಿರಿ ಏಕರಿಂಬವ, ನೀ ನಾದಿಯಲ್ಲಿ ತುಂಬಿ ತೊಡಗಿರಿ ಏಕರಿಂಬವ, ನಾದಿಯುಳ್ಳವರಾದ ಮೂವರ ಸೊನೆಗಳಲ್ಲೇ ಕೆಳದ ತೊಗಳನ್ನು ಮಾನ ಕಾರ್ಯ ಅವರಿಗಿತ್ತು, ಮಾನ ಕಾರ್ಯ ಮಾನವಿತ್ತು, ಅವರಿಗಿತ್ತು ಮಾನ ಕಾರ್ಯ ಮಾನವಿತ್ತು, ಸರಿಯ ಗಾಡಿನ ತರಣಿ ಒಳಗಮ್ಮ ಕರುಣೆಯಲ್ಲಮ್ಮ, ಸರಿಯ ಗಾಡಿನ ತರಣಿ ಒಳಗಮ್ಮ ಕರುಣೆಯಲ್ಲಮ್ಮ. ಪ್ರಥಮ ಪುಟ ಯುಗದಲ್ಲಿ ಪರಶಿವನಿಗೆ ನೀ ಸತಿಯಾಗಿ, ಪ್ರಥಮ ಕೃತಯುಗದಲ್ಲಿ ಪರಶಿವರಿಗೆ ನೀ ಸತಿಯಾಗಿ, ನೀ ನಿತ್ಯ ಮರದೆ ರಜಿತ ಗಿರಿ ಒಳಗೆ ಕುತುಕ ಮನುಗಯ್ಯ ಬರವ ಪ್ರಾಣ ಹತವ ಮಾಡಿದೆ, ಕುತುಕ ಮನುಗಯ್ಯ ಬರವ ಪ್ರಾಣ ಹತವ ಮಾಡಿದೆ, ಸರಿಯ ಗಾನೆನ ತರಗಿ ಒಳಗಮ್ಮ ಕರುಣೆಯಲ್ಲಮ್ಮ, ಧರಣಿ ಒಳಗಮ್ಮ ಕರುಣೆಯಲ್ಲಮ್ಮ. ತ್ರೇತ್ರಾಯುಗದಲ್ಲಿ ತ್ರೇತ್ರಾಯುಗದಲ್ಲಿ ಭೂಮಿಯನ್ನು ಜನಸಿ ರಾಘವನ ಸ್ತ್ರೀಯನಸಿ, ರಾಘವನ ಸ್ತ್ರೀಯನಸಿ ಕೋಟಿ ಬಳಗವ ಕೂಡಿಕೊಂಡ ಸೇತು ಬಂಧನ ಕಟ್ಟಿ ಕಲಹಕ್ಕೆ, ಕೋಟಿ ಬಳಗವ ಕೂಡಿಕೊಂಡ ಸೇತು ಬಂಧನ ಕಟ್ಟಿ ಕಲಹಕ್ಕೆ, ಪಾತಕ ರಾವಣನ ಕುಲ ಗೋತ್ರವ ಹಾಳು ಮಾಡಿದಿ, ಸರಿಯ ಗಾಡಿ ತರಣಿ ಒಳಗಮ್ಮ ಕರುಣೆಯಲ್ಲಮ್ಮ, ತೆರಳಿ ಒಳಗಮ್ಮ ಕರಿದೆಯಲ್ಲಮ್ಮ. ಪತ್ನಿಯಾಗಿ ಪಂಚಪಾಂಡವರಿಗೆ ದ್ರುಪದಿ ಪತ್ನಿಯಾಗಿ ಪತ್ನಿಯಾಗಿ ಪಂಚಪಾಂಡವರಿಗೆ ಆದಿ ಗೌರವ ಕರ್ಣ ವಿಶ್ವಾಸ ಪಾಪ ಗೊರವಿನ ಜನ್ಮಕ್ಕೆ.